94 95 ಪಾಠ ಮಾತ್ರ. ವೈಶಾರದ್ಯಂ ತು ವೈ ನಾಸ್ತಿ ಭೇದಿ ವಿಚರತಾಂ ಸದಾ ವೇದ ನಿಮ್ನಾ ಪೃಥಗ್ವಾದಾಃ ತಸ್ಮಾತ್ತೇ ಕೃಪಣಾ ಸುತಾಃ. ಅಜೇ ಸಾಮ್ಯೇತು ಏಕೇಚಿತ್ ಭವಿಷ್ಯಂತಿ ಸುನಿಶ್ಚಿತಾಃ. ತೇಹಿ ಲೋಕೇ ಮಹಾಜ್ಞಾನಾಃ ತಚ್ಚ ಲೋಕೋ ನ ಗಾಹತೆ. ಲೋಕ ನ ಗಾಹತೆ, ಸಾಮಾನ್ಯರು ತಿಳಿಯದೇ ಇದ್ದವರು ತಿಳಿದವರನ್ನ ತಿಳಿಯುವುದಿಲ್ಲ. ಯಾಕೆ ತಿಳಿಯದೇ ಇದ್ದವರಿಗೆ ತಿಳಿದವರನ್ನ ತಿಳಿಯಲಿಕ್ಕಾಗಿ ಯಾವ ಪ್ರಮಾಣ ಇಲ್ಲ? ವೇದಾಂತ ಪ್ರಮಾಣ ಇಲ್ಲ, ಯಾವುದೇ ವೈದಿಕ ಹೇಳಿಕೆಗಳಲ್ಲಿ ವಿಶ್ವಾಸವಿಲ್ಲ. ವೇದಗಳನ್ನ ಪ್ರಮಾಣ ಗ್ರಂಥಗಳು ಅಂತ ಸ್ವೀಕಾರ ಮಾಡಿಲ್ಲ ಅವರು. ಸಾಮಾನ್ಯರಂತ, ಸಾಮಾನ್ಯ ಅಂದ್ರೆ ಕಸ ಗುಡಿಸೋರು ಅಂತ ಅರ್ಥ ಅಲ್ಲ. ಎಂತ ಸುಶಿಕ್ಷಿತರ ಮನೆಯಲ್ಲೇ ಹುಟ್ಟಿರಬಹುದು, ಒಂದೊಳ್ಳೆ ಅವನು ವೇದಗಳನ್ನು ವಿರೋಧ ಮಾಡ್ತಾನೆ ಅಂತಂದ್ರೆ ಅವನು ಸಾಮಾನ್ಯ ಅಂತ. ಸಾಮಾನ್ಯ ಸುಮ್ಮನೆ ಜಾತಿ ಅಭಿಮಾನದಿಂದ ನಮ್ಮನ್ನ ಬೆಳೆಸಿ ಮೆರೆಸುವ ಪ್ರಯತ್ನ ಮಾಡ್ತಾ ಇರ್ತಾರೆ ಅಷ್ಟೇ. ಲೋಕ ನ ಗಾಹತೆ, ಅವರನ್ನ ಮಹಾಜ್ಞಾನ ಅಂತ ಕರೀತಾರೆ. ತಚ್ಚ ಅವರನ್ನ ಲೋಕ ನ ಗಾಹತೆ, ಸಾಮಾನ್ಯ ಜನರು ಅವರನ್ನ ಗುರುತಿಸಲಾರದವರಾಗಿದ್ದಾರೆ. ಇವರು ಮಹಾಜ್ಞಾನಿಗಳು ಹೇಗಾದರು? ಸರ್ವೇ ಧರ್ಮಾಃ, ಎಲ್ಲ ಜೀವಾತ್ಮಗಳು ಹುಟ್ಟು ರಹಿತವಾಗಿವೆ. ಅಚಿ, ಎಲ್ಲ ಜೀವಾತ್ಮರು ಸಮವಾಗಿವೆ. ತತ್ವದಲ್ಲಿ ಯಾರು ಹೆಚ್ಚಿಲ್ಲ, ಯಾರು ಕಮ್ಮಿ ಇಲ್ಲ. ಹೀಗೆ ಆಕಾಶವು ತನ್ನ ತತ್ವದಿಂದ ದೂರ ಇದೆಯೋ ಸಮೀಪ ಇದೆಯೋ? ಆಕಾಶವು ತನ್ನ ತತ್ವದಿಂದ ದೂರ ಇದೆಯೋ ಸಮೀಪ ಇದೆಯೋ? ಇರುವುದು ಆಕಾಶ ಮಾತ್ರ, ದೂರವೂ ಇಲ್ಲ ಸಂಖ್ಯವೂ ಇಲ್ಲ. ಇರುವುದು ಆತ್ಮ ಮಾತ್ರ, ಹೆಚ್ಚಿನ ಆತ್ಮ ಇಲ್ಲ, ಕಮ್ಮಿ ಆತ್ಮ ಇಲ್ಲ. ಯಾರಿಗೆ ಕೇಚಿತ್ ಭವಿಷ್ಯಂತಿ ಸುನಿಶ್ಚಿತ ಅನ್ನುವ ಈ ಸಂಗತಿ, ಈ ವಿಷಯ, ಈ ಸ್ಪಷ್ಟತೆ ಯಾರಲ್ಲಿ ಚೆನ್ನಾಗಿ ಒಡಮೂಡಿದೆ? ಸುನಿಶ್ಚಿತ ತೇ ಹಿ ಲೋಕೆ ಮಹಾಜ್ಞಾನ, ಅವರೇ ಮಹಾಜ್ಞಾನಿಗಳು. ಅಂಥವ್ರನ್ನ ತಚ್ಚ ಲೋಕ ನ ಗಾಹತೆ, ಸಾಮಾನ್ಯ ಜನರು ಅವರನ್ನ ಗುರುತಿಸಲು ಸಾಧ್ಯವಿಲ್ಲ, ತಿಳಿಯಲು ಸಾಧ್ಯವಿಲ್ಲ. ಅವರ ಹೆಜ್ಜೆನೇ ಬೇರೆ ಇರ್ತವೆ, ಅವ್ರ ನಡಿಗೆನೇ ಬೇರೆ ಇರ್ತದೆ. ಅದಕ್ಕೆ ತಾನೇ ಅರ್ಜುನ ಪ್ರಶ್ನೆ ಕೇಳಿದ್ದು, ಹೌದಲ್ಲ? ಅದಕ್ಕೆ ಕೇಳಿದ್ದಲ್ಲ, ತಪ್ಪು. ಅದಕ್ಕಾಗಿ ಆ ಪ್ರಶ್ನೆ ಕೇಳಿಲ್ಲ ಅವನು, ಕೇಳಿದ್ದು ಅದೇ ಅರ್ಥದಲ್ಲಿ, ಆದ್ರೆ ಅರ್ಥ ಅದು ಆಗಲಿಲ್ಲ. ಅವನು ಕೇಳಿದ್ದೇನು, ಹೇಗೆ ನಡೀತಾನೆ, ಹೇಗೆ ಕೂಡ್ತಾನೆ, ಹೇಗೆ ಬರ್ತಾನೆ, ಹೇಗೆ ಹೇಳ್ತಾನೆ, ಹೇಗೆ ಮಾತಾಡ್ತಾನೆ, ಏನು ಭಾಷೆ ಹೇಗಿರ್ತದೆ ಅಂತ ಅವನು ಕೇಳ್ದ. ಅಜ್ಞಾನಿಗಳ ಪ್ರಶ್ನೆ ಅದು. ಆದ್ರೆ ಭಗವಂತ ಕೊಟ್ಟದ್ದೇನೋ, ಪ್ರಜಹಾತಿಯದ ಕಾಮ ಸರ್ವಾನ್ ಪಾರ್ಥ ಮನೋಗತ ಆತ್ಮನ್ಯೇವ ಆತ್ಮನಾಥ ಚಿತ್ತಪ್ರಜ್ಞ ಉಚ್ಚತಿ. ಅವನಿಗೆ ಚಿತ್ತಪ್ರಜ್ಞ ಅಂತ ಕರೀತಾರೆ. ಯಾರು ತನ್ನ ಮನಸ್ಸಿನೊಳಗಿನ ಕಾಮನೆಗಳನ್ನ ಎಲ್ಲಿ ಪುಟ್ಟಿತ್ತದೋ ಅಲ್ಲಿಯೇ ಅದರ ಮಿಥ್ಯತ್ವವನ್ನು ಗುರುತಿಸ್ತಾನೆ, ಅಲ್ಲಿ ಅದರ ತೋರಿಕೆಯನ್ನ ಅದರ ಆಭಾಸವನ್ನು ಗುರುತಿಸ್ತಾನೆ, ಅಲ್ಲಿಗಲ್ಲಿಗೆ ಬಿಟ್ಟು ಬಿಡ್ತಾನೆ. ಲೋಕಾಹ ನ ಗಾಹತೆ, ಲೋಕಃ ಲೋಕಃ ಅಲ್ಲ ಲೋಕಃ ಭಾಷೆ ಆಗಿದೆ. ಹೌದು, ಸರ್ವಭೂತಾತ್ಮಭೂತಸ್ಯ ಸರ್ವಭೂತಹಿತಸ್ಯ ಚ ದೇವಾಪಿ ಮಾರ್ಗೇ ಮುಹ್ಯಂತಿ ಅಪದಸ್ಯ ಪದೇಶಿನಃ. ಅದೇ ಜ್ಞಾನಿಯ ಹೆಜ್ಜೆಗಳನ್ನ ಗುರುತಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗೆ ಪಕ್ಷಿಗಳ ಹಾರುವ ಪಕ್ಷಿಗಳ ಹೆಜ್ಜೆಯನ್ನು ಯಾರಿಗೂ ಗುರುತಿಸಲು ಸಾಧ್ಯವಿಲ್ಲವೋ ಹಾಗೆ ದೇವತೆಗಳಿಗೂ ಕೂಡ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳ್ತಾರೆ. ಹೌದು, ದೇವಾಹ ಅಪಿ ಮಾರ್ಗೇ ಮುಹ್ಯಂತಿ, ಇಲ್ಲಿ ಮುಹ್ಯಂತಿ ಅಂದ್ರೆ ಏನು, ಕನ್ಫ್ಯೂಷನ್ ಗೊಂದಲ. ದೇವಾಪಿ ಮಾರ್ಗೇ ಮೋಕ್ಷ ಧರ್ಮಶಾಸ್ತ್ರ, ಜ್ಞಾನಿಯ ಮಾರ್ಗ ಯಾವುದು ಅಂತ ಗುರುತಿಸಲಿಕ್ಕೆ ದೇವತೆಗಳು ಬಂದ್ರಂತೆ, ಅವರಿಗೂ ಕೂಡ ಕನ್ಫ್ಯೂಷನ್ ಆಗೋದು. ಜ್ಞಾನಿಯ ಮಾರ್ಗವನ್ನು ಯಾರು ಗುರುತಿಸಲಿಕ್ಕಾಗೋದು? ಯಾಕೆ ಯೋಗರತ್ವವಾ ಭೋಗತತ್ವವಾ ಸಂಗರತ್ವವಾ ಸಂಗವಿಹೀನ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತಿ. ಆ ಯೋಗಿಗಳ ಮಧ್ಯದಲ್ಲಿ ಯೋಗಿಗಳ ಮಧ್ಯದಲ್ಲಿ ಅವನು ಯೋಗಿಯಾಗೇ ಇರ್ತಾನೆ, ಮಿತ್ರರ ಮಧ್ಯದಲ್ಲಿ ಮಿತ್ರನಾಗೇ ಇರ್ತಾನೆ, ಹೀಗೆ ಎಲ್ಲರ ಮಧ್ಯದಲ್ಲಿ ಇರ್ತಾನೆ. ಆದರೆ ಯಾವುದರಿಂದಲೂ ಸ್ಪರ್ಶಿತನಾಗಿರಲಿಲ್ಲ, ಹೀಗಾಗಿ ಅವನು ಗುರುತಿಸೋದು ಭಾರಿ ಕಷ್ಟ. ಸೋ 360 ಕಥಂ ಮಹಾಜ್ಞಾನಿತ್ವಂ ಇತಿ ಆಹ. ಅವರು ಮಹಾಜ್ಞಾನಿಗಳಂತ ಹೇಗೆ ಗುರುತಿಸಬೇಕಾದ್ರೆ ನಿಮಗರೆ ಹೇಗೆ ಗೊತ್ತಾಯ್ತು ಅವರು ಮಹಾಜ್ಞಾನಿಗಳು? ಕಥಂ ಮಹಾಜ್ಞಾನಿತ್ವಂ ಇತಿ, ಅವರು ಮಹಾಜ್ಞಾನಿಗಳು ಅನ್ನೋದು ಹೇಗೆ ಹೇಗೆ ತಾನೇ ಅವರು ಮಹಾಜ್ಞಾನಿಗಳು ಅನ್ನಿಸ್ಕೊಳ್ತಾರೆ? ಅಜೇಶ್ವಜಮಸಂಕ್ರಾಂತಂ ಧರ್ಮೇಶು ಜ್ಞಾನಮಿಷ್ಯತಿ ಯತೋ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ. ಅಜೇಶ್ವಜಮಸಂಕ್ರಾಂತಂ ಧರ್ಮೇಶು ಜ್ಞಾನಮಿಷ್ಯತಿ ಯತೋ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ. ಹೇಳ್ರಿ ಸುಜಾತಾರ ಈ ಶ್ಲೋಕ. ಸಂಧಿ ವಿಗ್ರಹ ಕಡೆಗೆ ಲಕ್ಷ ಕೊಡಬೇಡ್ರಿ, ಸಂಧಿ ವಿಗ್ರಹ ಕಡೆಗೆ ಲಕ್ಷ ಕೊಡಬೇಡ್ರಿ, ಅಲ್ಲಿ ಲಕ್ಷ ಕೊಟ್ರಿ ಅಂದ್ರೆ ತಪ್ಪು ಬಿಡ್ತೀವಿ. ಅಜೇಶ್ವ ಜಮ ಸಂಕ್ರಾಂತಂ ನಮ್ಮ ಲಕ್ಷ ಯಾಕೆ ಅಜೇಷು ಅಜೇಷು ಅಜಂ ಅಸಂಕ್ರಾಂತಂ ಆ ಕಡೆ ನೋಡ್ಲಕ್ಷ ಹೋಗ್ತದೆ, ಆ ಕಡೆ ನಮ್ಗೆ ಲಕ್ಷ ಹೋಗ್ಬಾರ್ದು. ಅಧ್ಯಯನ ಟೈಮ್ನೊಳಗೆ ಅಲ್ಲಿ ಅಲ್ಲಿ ಹೋಗ್ಬೇಕು ಲಕ್ಷ. ಪಾಠ ಮಾಡ್ಬೇಕಾದ್ರೆ ಅದು ಹೆಂಗದ ಹೆಂಗ್ ಪಾಠ ಮಾಡಿದ್ರೆ ಆಯ್ತಪ್ಪ. ಅಜೇಶ್ವ ಜಮ ಸಂಕ್ರಾಂತಂ ಅಜೇಶ್ವ ಜಮ ಸಂಕ್ರಾಂತಂ ಅಜೇಶ್ವ ಜಮ ಸಂಕ್ರಾಂತಂ ಧರ್ಮೇಶು ಜ್ಞಾನ ಮಿಶ್ರತಿ ಯಥೋ ನ ಕ್ರಮತೆ ಜ್ಞಾನಂ ಅಸಂಗಂ ತೇನ ಕೀರ್ತಿತಂ. ಅಜೇಶು ಧರ್ಮೇಶು ಜ್ಞಾನಂ ಅಜಂ ಅಸಂಕ್ರಾಂತಂ ಇಷ್ಯತೆ. ಕಠಿಣ ಇರೋದ್ರಿಂದ ಅನ್ವಯ ಬರೆಸ್ತಾ ಇದ್ದೀನಿ. ಅಜೇಷು ಧರ್ಮೇಶು ಜ್ಞಾನಂ ಅಜಂ ಅಸಂಕ್ರಾಂತಂ ಇಷ್ಯತೆ. ಆತ್ಮನು ಅಜೇಷು ಎಂದ ಜನ್ಮರಹಿತನಾದ ಆತ್ಮನು ಧರ್ಮೇಶು ಅಸಹಜತೆಯನ್ನ ಹೊಂದದೇ ಇದ್ದವು. ಆತ್ಮ ಯಾರು ಅವನು ಯಾವ ಕಾರಣಕ್ಕೂ ಅಸಹಜತೆಯನ್ನು ಹೊಂದೋದಿಲ್ಲ. ಈಗ ರಾಜೇಶು ಧರ್ಮೇಶು ಸಹಜತೆಯೇ ಧರ್ಮ, ಅಸಹಜತೆ ಇಲ್ಲದೆ ಇರುವಿಕೆ. ಇಂತಹ ಆತ್ಮನಲ್ಲಿ ಗೊತ್ತಾಯ್ತಾ, ಅಜೇಷು ಧರ್ಮೇಶು ಏನಾಯ್ತು, ಜ್ಞಾನವು ಕೂಡ ಜನ್ಮರಹಿತವೇ ಆಗಿದೆ. ಅಸಂಕ್ರಾಂತಂ, ಸಂಕ್ರಾಂತಂ ಅಂದ್ರೆ ಚಲನ, ಸಂಕ್ರಾಂತಿ ಹಬ್ಬ, ಯಾರ ಚಲನೆ ಉತ್ತರಾಯಣದಿಂದ ದಕ್ಷಿಣಾಯಣಕ್ಕೆ, ಅದು ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲಿಸ್ತಾನೆ. ಅದಕ್ಕೆ ಚಲನೆ ಅಂತ ಕರೀತಾರೆ. ಆತ್ಮನಲ್ಲಿ ಆ ಚಲನೆ ಇಲ್ಲ. ಅಸಂಕ್ರಾಂತಂ ಇಷ್ಯತೆ ಹೊಂದಿ ಬರುತ್ತದೆ, ಅನಿಸಿಕೊಳ್ಳುತ್ತದೆ. ಎಲ್ಲಿ ಹೋಗ್ಬೇಕು ಜ್ಞಾನ? ಜ್ಞಾನ ಎಲ್ಲೋ ಹೋಗ್ಬಿಟ್ಟಿದೆ, ಗುರುಗಳ ಅನುಗ್ರಹದಿಂದ ಅದು ನಮ್ಮತ್ತೆ ತಂದ್ಕೋಬೇಕಾಗ್ತದೆ. ಆದ್ದರಿಂದ ಗುರುಗಳ ಸಮೀಪದಲ್ಲಿ ಹೋಗು. ಎಲ್ಲಿ ಹೋಗಿದೆ ಹಾಗಾದ್ರೆ? ಎಲ್ಲೋ ಒಂದ್ ಕಡೆ ಹೋಯ್ತಂತ, ಅಲ್ಲಿ ಆತ್ಮ ಇದ್ದಿದ್ದಿಲ್ಲ ಅಂತ ಆಯ್ತು. ಆಗ ಆತ್ಮನಿಲ್ಲದೆ ಇದ್ದಂತ ಸ್ಥಾನವೇ ಇಲ್ಲ. ಆಕಾಶ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೇಗೆ ಚಲಿಸುವುದಿಲ್ಲವೋ ಹಾಗೆ ಆತ್ಮನು ತನ್ನ ಸಹಜತೆಯಲ್ಲಿಯೇ ಅವನು ಎಲ್ಲಿಯೂ ಚಲಿಸುವುದಿಲ್ಲ. ನ ಕ್ರಮತೆ, ಇನ್ನೆಲ್ಲೂ ಹೋಗೋದಿಲ್ಲ ಅವನು. ಆದ್ದರಿಂದ ಅಸಂಗಂ ಕೀರ್ತಿತಂ, ಸಂಘರಹಿತನು ಎನಿಸಿಕೊಂಡಿದ್ದಾನೆ ಅನ್ನುವುದು ಯಾರಿಗೆ ಸ್ಪಷ್ಟವಾಗಿದೆಯೋ ಅವರು ಮಹಾಜ್ಞಾನವಂತರಾಗಿರುತ್ತಾರೆ. ಆ ಆತ್ಮನು ಹುಟ್ಟು ರಹಿತನಾಗಿದ್ದಾನೆ, ಆತ್ಮನಲ್ಲಿ ಯಾವ ಅಸಹಜತೆಗಳು ಇಲ್ಲ, ಆತ್ಮನು ಒಂದು ಕಡೆ ಒಂದು ಕಡೆ ಚಲಿಸುವುದಿಲ್ಲ. ಆ ಆತ್ಮನೇ ನಾನು ಎನ್ನುವುದನ್ನು ಯಾವನು ಸ್ಪಷ್ಟವಾಗಿ ಗುರುತಿಸಿದ್ದಾನೆ, ಅವನಿಗೆ ಗೊತ್ತು ಆತ್ಮ ಅಲ್ಲಿ ಇಲ್ಲಿ ಎಲ್ಲೂ ತಿರುಗಾಡೋದಿಲ್ಲ, ಮಾರ್ನಿಂಗ್ ವಾಕ್ ಈವ್ನಿಂಗ್ ವಾಕಿಗೆ ಹೋಗೋದಿಲ್ಲ. ಯಾರ್ಯಾರು ಮಾರ್ನಿಂಗ್ ವಾಕ್ ಈವ್ನಿಂಗ್ ವಾಕ್ ಹೋಗೋದಿಲ್ಲ ಅವರೆಲ್ಲ ಆತ್ಮಸ್ವರೂಪರು. ಆತ್ಮಸ್ವರೂಪ ಅಂತ ನಾವು ಕೈಲಾಗದೆ ಇದ್ದವರು ನಿರ್ಣಯಕ್ಕೆ ಬರ್ತೀವಿ. ಓಕೆ, ಭಾಷೆ ಮುನ್ನೂರ ಅರ್ಥ ಒಂದು. ಅಜೇಷು ಅನುತ್ಪನ್ನೇಶು ಅಚಲೇಶು ಧರ್ಮೇಶು ಆತ್ಮಸು ಅಜಂ ಅಚಲಂ ಚ ಜ್ಞಾನಂ ಇಷ್ಯತೆ ಸವಿತರೀವ ಔಷ್ಣ್ಯಂ ಪ್ರಕಾಶಶ್ಚ ಯತಃ ತಸ್ಮಾತ್ ಅಸಂಕ್ರಾಂತಂ ಅರ್ಥಾಂತರೇ ಜ್ಞಾನಂ ಅಜಂ ಇಷ್ಯತೆ. ಅಜೇಷು ಉತ್ಪನ್ನವಾಗದೇ ಇರುವುದು ಯಾವುದು? ಅದು ಅಜೇಷು. ಅನುತ್ಪನ್ನೇಶು ನ ಉತ್ಪನ್ನ ಅನುತ್ಪನ್ನ. ಮತ್ತಿನ್ನೊಂದು ಕ್ಯಾರೆಕ್ಟರ್ ಅಚಲೇಶು ಚಲನರಹಿತವಾದ ಯಾವುದು? ಅದು ಅಚಲ. ಏನಾಯ್ತು ಇವನಿಗೆ? ಮೂರು ಕ್ಯಾರೆಕ್ಟರು ಅಜೇಷು ಅನುತ್ಪನ್ನೇಶು ಅಚಲೇಶು. ಈ ಇತ್ಯಾದಿ ಧರ್ಮಗಳಿಂದ ಕೂಡಿದಂತಹ ಧರ್ಮೇಶು ಆತ್ಮಸು, ಆತ್ಮನು ಈ ಧರ್ಮಗಳಿಂದ ಕೂಡಿದ್ದಾನೆ. ಅಂತಹ ಆತ್ಮನು ನಾನು ಅಜಂ, ಏನಾಗಿದ್ದೇನೆ? ಜನ್ಮರಹಿತನಾಗಿದ್ದೇನೆ, ಜ್ಞಾನ ಸ್ವರೂಪನು ಆಗಿದ್ದೇನೆ. ಅಜಂ ಅಚಲಂ ಚ ಜ್ಞಾನಂ ಇಷ್ಯತೆ. ನಾನು ಅಚಲನೂ ಹೌದು ಮತ್ತು ನಾನು ಜ್ಞಾನ ಸ್ವರೂಪನೂ ಹೌದು. ಏನ್ ಎರಡೆರಡು ಹೆಂಗಿರ್ಲಿಕ್ಕೆ ಸಾಧ್ಯ? ಅವನು ಅಚಲ ಆದ್ರೆ ಅಚಲ, ಅವನು ಜ್ಞಾನ ಸ್ವರೂಪನು ಜ್ಞಾನ ಸ್ವರೂಪ, ಎರಡು ಹೇಗಾಗ್ಲಿಕ್ಕೆ ಸಾಧ್ಯ? ಯಾಕಾಗಬಾರ್ದು? ಸವಿತರೀ ಇವ ಔಷ್ಣ್ಯಂ, ಉದಾಹರಣೆ ಕೊಡ್ತಾರೆ ನೋಡು. ಸವಿತರೀ ಇವ ಔಷ್ಣ್ಯಂ, ಏನಾಗ್ತದೆ? ಪ್ರಕಾಶವನ್ನು ಕೊಡ್ತಾನೆ, ಆಮೇಲೆ ಶಾಖ. ಔಷ್ಣ್ಯಂ ಪ್ರಕಾಶಶ್ಚ, ಔಷ್ಣ್ಯಂ ಅಂದ್ರೆ ಉಷ್ಣತ, ಶಾಖ, ಆಮೇಲೆ ಪ್ರಕಾಶಶ್ಚ ಬೆಳಕನ್ನು ಕೊಡ್ತಾನೆ. ಹಾಗೆ ಇಲ್ಲಿ ಕೂಡ ತಿಳ್ಕೊಳ್ಳಿಕ್ಕೆ ಉದಾಹರಣೆ ವಿನಃ ಅವನಿಗೆ ಎರಡು ಕ್ಯಾರೆಕ್ಟರ್ ಇವೆ ಅಂತ ಹೋಗ್ಬೇಡ್ರಿ. ಇವು ಲಕ್ಷಣಗಳಷ್ಟೇ. ಸ್ವತಃಪ್ರಮಾಣಂ ಪರತಪ್ರಮಾಣಂ, ಸ್ವತಃಪ್ರಮಾಣಂ ಪರತಪ್ರಮಾಣಂ, ಅದು ಗಿಳಿ ಹೇಳ್ತಾ ಇರ್ತದೆ ಮಂಡನ ಶ್ರಮನಿ ಹೊರಗೆ. ಯಾರ ಮನೆಯ ಹೊರಗಡೆ ಗಿಳಿಯು ಇದೆಯೋ ಅದು ಮಂಡನ ಶ್ರಮನೆ ಅಂತ ಹೇಳಿದ್ರೆ, ಎಷ್ಟೋ ಮನೆಯ ಎಷ್ಟೋ ಮನೆಗಳಲ್ಲಿ ಗಿಳಿ ಇರ್ತದೆ, ಆಮೇಲೆ ಹಾರಿ ಹೋಗ್ತವೆ. ಇವ್ರು ಹೋದಾಗಲ್ಲಿ ಗಿಳಿ ಇರುವುದಿಲ್ಲ, ಅದು ಮಣ್ಣಿನ ಮನೆ ಅಲ್ಲ ಅಂತ ಹೋಗ್ಬಿಡ್ತಾರೆ. ಆದ ಕಾರಣ ಅದಕ್ಕೊಂದು ಮತ್ತೊಂದು ವಿಶೇಷಣ ಆ್ಯಡ್ ಮಾಡ್ತಾರೆ. ಏನಂತ? ಯಾರ ಮನೆಯ ಕಟ್ಟಿ ಮೇಲೆ ಗಿಳಿ ಇದೆ, ಆ ಗಿಳಿಯು ಪಂಜರದಲ್ಲಿ ಕುಳಿತುಕೊಂಡು ಸ್ವತಃ ಪ್ರಮಾಣಂ ಪರತಪ್ರಮಾಣಂ ಅಂತ ಪಾಠ ಮಾಡ್ತಾ ಇರ್ತದೆ, ಅದು ಮಂಡನ ವಿಷ್ಣು ಮನೆ. ಈಗ ಹಾರಿ ಹೋಗೋದು ಅನ್ನೋ ಪ್ರಶ್ನೆ ಎಲ್ಲ ಪಂಜರವಾಗಿದೆ. ಪಂಜರದ ಹೋಗಿ ಎಷ್ಟೋ ಗಿಳಿಗಳಿವೆ, ಆದರೆ ಅಷ್ಟೋ ಗಿಳಿ ಅಲ್ಲ. ಈ ಗಿಳಿ ಏನ್ ಮಾಡ್ತು? ಇದು ಸ್ವತಃ ಪ್ರಮಾಣ ಪರತಪ್ರಮಾಣ ಅಂತ ಹೇಳ್ತಾ ಇದ್ದ. ಸ್ವತಃಪ್ರಮಾಣ ಪರತಪ್ರಮಾಣ ಅಂತ ಹೇಳ್ತಿರ್ತದೆ. ಅದು ಹಂಗೆ ಹೇಳ್ತಾ ಇರುವಾಗ ಇದೇ ಮನೆ ಅಂತ ಗುರುತಿಸ್ಲಿಕ್ಕೆ ಆಗ್ತದೆ. ಹಾಗೆ ಇಲ್ಲಿ ಕೂಡ ಯಾವಾಗ ನಾವು ಇದು ಸೂರ್ಯ ಏನು ವಿಷ್ಣು ಔಷ್ಣವೂ ಹೌದು, ಆಮೇಲೆ ಬೆಳಕು ಹೌದು, ಎರಡೂ ಹೌದು. ಆ ಮೂಲಕವಾಗಿ ನಾವು ಹೇಗೆ ಸೂರ್ಯನಿಗೆ ನಾವು ಗುರುತಿಸ್ತೀವೋ ಹಾಗೆ ಇಲ್ಲಿ ಕೂಡ ಅಷ್ಟೇ. ಭಗವಂತನನ್ನ ಅಚಲಂ ಜ್ಞಾನಂ, ಚಲನರಹಿತನಾಗಿದ್ದಾನೆ ಆತ್ಮನು ಮತ್ತು ಜ್ಞಾನ ಸ್ವರೂಪನಾಗಿದ್ದಾನೆ ಧರ್ಮದಿಂದ. ಯಸ್ಮಾತ್ ನ ಕ್ರಮತೆ ಅರ್ಥಾಂತರೇ ಜ್ಞಾನಂ, ತೇನ ಕಾರಣೇನ ಅಸಂಗಂ ತತ್ಕೀರ್ತಿತಂ ಆಕಾಶಕಲ್ಪಂ ಇತ್ಯುಕ್ತಂ ಯಸ್ಮಾತ್ ನ ಕ್ರಮತೆ ಯಸ್ಮಾತ್ ಕಾರಣಾತ್ ಹಾಕಬೇಕಲ್ಲಿ ಯಸ್ಮಾತ್ ಕಾರಣಾತ್ ಈ ಕಾರಣಗಳಿಂದಾಗಿ ಆತ್ಮನು ನ ಕ್ರಮತೆ ಹೇಗೆ ಸೂರ್ಯನ ಬೆಳಕನ್ನು ಕೊಡುತ್ತಾನೆ ಮತ್ತು ಹಾಗೆ ಉಷ್ಣವನ್ನು ಕೊಡುತ್ತಾನೆ ಹಾಗೆಯೇ ಆತ್ಮ ನ ಕ್ರಮತೆ ಅವನು ಚಲಿಸುವುದಿಲ್ಲ ಅರ್ಥಾಂತರೇ ಜ್ಞಾನಂ ಜ್ಞಾನ ಆ ಜ್ಞಾನ ಸ್ವರೂಪನಾಗಿದ್ದರಿಂದಾಗಿ ಆ ಜ್ಞಾನವು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಅಂತ ಚಲಿಸ್ಲಿಕ್ಕೆ ಹೋಗೋದಿಲ್ಲ ಅರ್ಥಾಂತರೇ ಅದು ಇದು ಅಂತ ಬೇರೆ ಬೇರೆ ವಿಷಯಗಳಿಗೆ ಅದು ಚಲಿಸ್ಲಿಕ್ಕೆ ಹೋಗೋದಿಲ್ಲ ಜ್ಞಾನ ಚಲಿಸೋದಿಲ್ಲ ರೀ ನಾವು ಹೇಳ್ತೇವೆ ನನಗೆ ಕೆಂಪು ಬಣ್ಣದ ಜ್ಞಾನ ಆಯಿತು ಕೆಂಪು ಬಣ್ಣದ ಜ್ಞಾನಕ್ಕಾಗಿ ಆತ್ಮ ಎಷ್ಟು ಇಂಚು ಮುಂದೆ ಹೋದ ಅಥವಾ ರೈಟ್ ಸೈಡ್ ಎಷ್ಟು ಪಕ್ಕ ಎಷ್ಟು ಎಷ್ಟು ಅಡಿ ಹೋದ ಇಲ್ಲ ಆತ್ಮ ಏನು ಚಲಿಸ್ಲಿಕ್ಕೆ ಹೋಗೋದಿಲ್ಲ ಗೊತ್ತಾಯ್ತೋ ಸೊ ಹಾಗೆ ಹೇಗೆ ಆ ಸೂರ್ಯನು ನ ಕ್ರಮತೆ ಅರ್ಥಾಂತರ ಜ್ಞಾನಂ ಅದೇ ಪ್ರಕಾರ ಜ್ಞಾನವು ಕೂಡ ನ ಕ್ರಮತೆ ತೇನ ಕಾರಣನ ಆ ಕಾರಣದಿಂದಾಗಿ ಆತ್ಮನು ಏನಲ್ಲಿ ಕರೀತಾರೆ ಅಸಂಗಂ ಅವನು ಸಂಗರಹಿತನಾಗಿದ್ದಾನೆ ತತ್ ಕೀರ್ತಿತಂ ಅನ್ನುವುದು ಸ್ಪಷ್ಟವಾಗಿದೆ ಸಂಗರಹಿತನಾಗಿದ್ದಾನೆ ಅಂದ್ರೆ ಏನು ಆಕಾಶ ಕಲ್ಪಂ ಇತ್ಯುಕ್ತಂ ಹೇಗಿದ್ದಾನೆ ಆಕಾಶದಂತೆ ಉದಾಹರಣೆ ಕೊಟ್ಟಿದ್ದಾರೆ ಆಕಾಶ ಕಲ್ಪಂ ಇತ್ಯುಕ್ತಂ ಆಕಾಶದಂತೆ ಅವನು ಯಾವುದೇ ಪ್ರಕಾರವಾದ ಸಂಬಂಧ ಸಂಪರ್ಕ ಸ್ಪರ್ಶವನ್ನ ಹೊಂದದೇ ಇದ್ದಾನೆ ಹೇಗೆ ಆಕಾಶವು ಹೊಂದಿಲ್ಲವೋ ಹಾಗೆ ಆತ್ಮನು ಯಾವುದರಲ್ಲೂ ಹೊಂದಿಲ್ಲ ಅನುಮಾತ್ರೇಪಿ ವೈ ಧರ್ಮೇ ಜಾಯಮಾನೇ ವಿಪಶ್ಚಿತಃ ಅಸಂಗತ ಸದಾ ನಾಸ್ತಿ ಕಿಮುತ ವರ್ಣಚ್ಯುತಿ ಅನುಮಾತ್ರೇಪಿ ವೈ ಧರ್ಮೇ ಜಾಯಮಾನೇ ವಿಪಶ್ಚಿತಃ ಅಸಂಗತ ಸದಾ ನಾಸ್ತಿ ಕಿಮುತ ವರ್ಣಚ್ಯುತಿ ಇಂತಹ ಭೇದರಹಿತನಾದ ಹುಟ್ಟುರಹಿತನಾದ ಪರಮಾತ್ಮ ತತ್ವವನ್ನು ಪಾರಮಾರ್ಥಿಕ ಆತ್ಮನನ್ನ ಪಾರಮಾರ್ಥಿಕ ತತ್ವವನ್ನ ಅಂತೆ ಎಂತಿದೆಯೋ ಅಂತೆಯೇ ಒಪ್ಪಿಕೊಳ್ಳದೆ ಏನ್ ಮಾಡ್ತಾರೆ ಎಷ್ಟು ಜನ ಅವರು ವೈಧರ್ಮೇ ಅದನ್ನ ಬೇರೆ ತರನೇ ನೋಡ್ತಾರೆ ವೈಧರ್ಮೇ ಅಜ್ಞಾನದಿಂದ ಅವಿಪಶ್ಚಿತ ಅವಿವೇಕದಿಂದ ಅವುಗಳಲ್ಲಿ ಏನೇನೋ ಭಾವಗಳನ್ನ ಜಾಯಮಾನೆ ಅನುಮಾತ್ರಿ ಅಪಿ ವೈಧರ್ಮೇ ಅಪಿ ಅವಿಪಶ್ಚಿತ ಜಾಯಮಾನೆ ಏನು ಜಾಯಮಾನೆ ಅವನ ಹೃದಯದಲ್ಲಿ ಅವನ ಅಂತಃಕರಣದಲ್ಲಿ ಅವನ ಬುದ್ಧಿಯಲ್ಲಿ ಅವನ ಮನಸ್ಸಿನಲ್ಲಿ ಕಿಂಚಿತ್ತಾದರೂ ಅಣುಮಾತ್ರವಾಗಿ ಆದರೂ ವೈಧರ್ಮ್ಯ ಅನ್ನೋದು ಉಂಟಾಗಿದ್ದಾರೆ ವೈಧರ್ಮ್ಯ ಅಂದ್ರೆ ಅರ್ಥ ಆಯ್ತಲ್ಲ ಈಗ ಭೇದ ದ್ವೈತ ಒಂದು ಅಯೋಟ್ ಒಂದು ಸೂಕ್ಷ್ಮ ಭಾಗವೂ ಕೂಡ ಅವನ ಹೃದಯದಲ್ಲಿ ಭೇದ ಇಲ್ಲ ಇರುವುದಿಲ್ಲ ಅಸಂಗತ ಸದಾ ನಾಸ್ತಿ ಎಂದೆಂದಿಗೂ ಕೂಡ ಅವನಿಗೆ ಇರುವುದಿಲ್ಲ ಅಂದ್ರೆ ಏನರ್ಥ ಕಿಂಚಿತ್ತಾದರೂ ಅವನಲ್ಲಿ ವೈಧರ್ಮ್ಯ ಅನ್ನುವ ಭೇದವು ಇದ್ದದ್ದಾದರೆ ಅವನಿಗೆ ಈ ಅಸಂಗತ್ವ ಇರುವುದಿಲ್ಲ ಯಾವ ಅಸಂಗತ್ವ ಯಾವುದೇ ಪ್ರಕಾರವಾದ ವ್ಯಾಮೋಹ ಯಾವುದೇ ಪ್ರಕಾರವಾದಂತಹ ಮೋಹ ಯಾವತ್ತಿಗೂ ಇರೋದಿಲ್ಲ ಅವನಿಗೆ. ಏಕೆ ಅವ ಏನು ಅರ್ಥಕೋಬೇಕು ಅಂತ ಅರ್ಥಕೊಳ್ಳಿಲ್ಲ. ಅಂದ್ರೆ ಅರ್ಥ ಏನು, ಅವನಿಗೆಲ್ಲ ಎಲ್ಲ ವಾಮೋಹಗಳು ಮೋಹಗಳು ಎಲ್ಲ ಅವನ ಮನೆಯಲ್ಲಿ ಕ್ಯಾಂಪ್ ಹಾಕಿಬಿಡ್ತವೆ. ಸಾಮಾನ್ಯರಷ್ಟೇ ತಾನೇ. ಇನ್ನು ವೈಧರ್ಮ್ಯವನ್ನು ಇಟ್ಟುಕೊಂಡಂತಹ ಆ ಮೂರ್ಖನಿಗೆ ಸಂಸಾರತ್ವದ ಅಸಂಗತ್ವವು ಇಲ್ಲದೆ ಇರುವುದಷ್ಟೇ ಅಲ್ಲ, ಅದೇ ಇಲ್ಲ ಅಂದಮೇಲೆ ಆವರಣವನ್ನು ಕಳ್ಕೋತಾನೆ ಅನ್ನೋದಾದ್ರೂ ಹೇಗೆ ಸಿದ್ಧ? ಆವರಣ ಅಂದ್ರೇನು? ಅಜ್ಞಾನ. ಸ್ಮಾಲ್ ಸ್ಮಾಲ್ ಇವುಗಳನ್ನೇ ಅವನಿಗೆ ಗೆದ್ದುಕೊಳ್ಳಿಕ್ಕಾಗಲಿಲ್ಲ. ಇನ್ನು ಹೃದಯದಲ್ಲಿಯ ಅವಿದ್ಯಾ ಕಾಮ ಕರ್ಮಗಳನ್ನು ದಾಟ್ತಾನೆ. ಅರ್ಥಾತ್ ಅವನಿಗೆ ಈ ತ್ರಿಪುಟಿಗಳಿಂದ ಬಿಡುಗಡೆ ಇಲ್ಲ. ಅವಿದ್ಯಾ ಕಾಮ ಕರ್ಮ ಜ್ಞಾತೃ ಜ್ಞೇಯ ಜ್ಞಾನ ಇವರ ತ್ರಿಪುಟಿಗಳು, ಈ ತ್ರಿಪುಟಿಗಳಿಂದ ಅವನಿಗೆ ಬಿಡುಗಡೆ ಇಲ್ಲ ಅನ್ನುವುದನ್ನು ನಾವೇನು ಸ್ಪೆಷಲ್ ಹೇಳಬೇಕಾ? ಇದೇ ಅವನ ಕಡೆ ಸಾಧ್ಯ ಆಗಿಲ್ಲ. ಅವನೇನು ಮಾಡ್ತಾನ, ಇನ್ನೂ ಟೆಂತೇ ಪಾಸ್ ಆಗಿಲ್ಲ, ಇವನೇನು ಡಿಗ್ರಿ ಮಾಡ್ಕೋತ ಡಾಕ್ಟರ್ ಡಾಕ್ಟರ್ ಹೇಗೆ ಆಗ್ತಾನೆ? ಭಾಷ್ಯ 372 ಇತಃ ಅನ್ಯೇಷಾಂ ವಾದಿನಾಂ ಅಣುಮಾತ್ರೇ ಅಲ್ಪೇ ಅಪಿ ವೈಧರ್ಮೇ ವಸ್ತುನಿ ಬಹಿಃ ಅಂತರ್ವಾ ಜಾಯಮಾನೇ ಉತ್ಪಾದ್ಯಮಾನೇ ಅವಿಪಶ್ಚಿತಃ ಅವಿವೇಕಿನಃ ಅಸಂಗತಃ ಅಸಂಗತ್ವಂ ಸದಾ ನಾಸ್ತಿ ಕಿಮುತ ವಕ್ತವ್ಯಂ ಆವರಣಚ್ಯುತಿಃ. ಬೇರೆ ಬೇರೆ ವಾದಿಗಳು, ಅನ್ಯೇಷಾಂ ವಾದಿನಾಂ, ಇನ್ನ ಅನೇಕ ಅನೇಕ ವಾದಿಗಳು ಇದ್ದಾರೆ. ಅಣುಮಾತ್ರೇ ಅಪಿ ಅಲ್ಪಿ, ಒಂದು ಅಣು ಮಾತ್ರ, ಒಂದು ಕಿಂಚಿತ್ತಾದರೂ ಭೇದವನ್ನ ಒಳಗೆ ಕಂಡಿದ್ದಾದರೆ, ನಾನು ಬೇರೆ ದೇವತಾ ಬೇರೆ, ನಾನು ಬೇರೆ ಉಪಾಸ ದೇವತಾ ಬೇರೆ, ನಾನು ಬೇರೆ ಚಿಕ್ಕಪ್ಪ ಬೇರೆ, ನಾನು ಬೇರೆ ದೊಡ್ಡಮ್ಮ ಬೇರೆ, ನಾನು ಬೇರೆ ಅಣ್ಣ ಬೇರೆ, ನಾನು ಬೇರೆ ತಮ್ಮ ಬೇರೆ, ಕಿಂಚಿತ್ತಾದರೂ ಬೇರೆ ಬೇರೆ ಬೇರೆ ಬೇರೆ ಎನ್ನುವ ಭೇದ ಭಾವವನ್ನು ಅವನು ಇಟ್ಟುಕೊಂಡಿದ್ದಾದರೆ, ಅಲ್ಪೇ ಅಪಿ ವೈಧರ್ಮೆ, ಕಿಂಚಿತ್ತಾದರೂ ಅವನು ವಿಧರ್ಮವನ್ನು ನೋಡಿದ್ದಾದರೆ, ಎಲ್ಲಿ ಬಗಿಹಿ ಅಂತರ್ವಾ ಜಾಯಮಾನೇ, ಹೊರಗೂ ನೋಡ್ತಕ್ಕದ್ದಲ್ಲ ಒಳಗೂ ನೋಡ್ತಕ್ಕದ್ದಲ್ಲ. ಆದ್ರೆ ಅವನಿಂದ ಅದು ಸಾಧ್ಯ ಆಗಿಲ್ಲ. ಹೊರಗಡೆ ಕೂಡ ಭೇದ ನೋಡ್ತಾನೆ, ಒಳಗೂ ಭೇದ ನೋಡ್ತಾನೆ. ಯಾಕ್ರಿ ಹಾಗೆ ಮಾಡ್ತಾನೆ? ಅವಿಪಶ್ಚಿತ ಅವಿವೇಕಿ ಅವನು, ಅವಿಪಶ್ಚಿತ ಅವಿವೇಕಿ ಅಂತ ಅರ್ಥ. ಇಂಥವನಿಗೆ ವೈರಾಗ್ಯವು ಹೇಗೆ ತಾನೆ ಸಿದ್ಧಿಸೀತು? ಅಸಂಗತ, ಇದು ವೈರಾಗ್ಯ ಅಂತ ಅರ್ಥ. ಅಸಂಗತ ಅಸಂಗತ್ವಂ ಸದಾ ನಾಸ್ತಿ, ಯಾವತ್ತಿಗೂ ಕೂಡ ಇವನಿಗೆ ಸಂಘರಾಹಿತ್ಯತೆ ಅನ್ನೋಂಥದ್ದು ಇರೋದೇ ಇಲ್ಲ. ಇರುತ್ತವನು ಸಂಘದೊಳಗೆ ಇರ್ತಾನ, ಯಾವಾಗಲೂ ಅವನಾಗಲಿ ಅವಳಾಗಲಿ ಹೇಗಿರ್ತಾರೆ, ಸದಾ ಸಂಘದಲ್ಲೇ ಇರ್ತಾರೆ. ಕ್ಲಿಯರ್ ಮಾಡ್ಬಿಟ್ರು ಏನದು? ಅಸಂಗತ ಅಸಂಗತ್ವಂ ಸದಾ ನಾಸ್ತಿ ಕಿಮುತ ವಕ್ತವ್ಯಂ ಆವರಣಚ್ಯುತಿ ಬಂಧನಾಶಃ ನಾಸ್ತಿ ಇತಿ. ಇವನಿಗೆ ಬಂಧನವು ನಾಶವಾಗಲು ಸಾಧ್ಯವಿಲ್ಲ. ಸುಮ್ಮನೆ ಮನೆಗೆ ಸ್ವಾಮೀಜಿ ಬರ್ತಾರೆ, 4 ಮಂದಿ ಊಟಕ್ಕೆ ಜಾಸ್ತಿ ಆಗ್ಬೋದು, ನೀವು ಏನು ಬೇಕಲ್ಲ ತಗೊಳ್ರಿ ಅಂತಂದ್ರೆ ಅದು ಬೇಕಿದ್ದು ಬೇಕಿದ್ದು ಬೇಕಿದ್ದು ಬೇಕಿದ್ದು ಬೇಕಂತ ಎರಡು ಒಲೆನೂ ತಗೊಂಡು ಅಡಿಗೆ ಮಾಡ್ತಾರೆ. ಸ್ವಾಮೀಜಿ ತಿನ್ನೋದಿಷ್ಟು, ಅವ್ರು ಮಾಡಿದ್ದಿಷ್ಟು. ಇಮ್ಮಿಡಿಯೇಟ್ ರಿಯಾಕ್ಷನ್ ಏನಂತ ಏನಂತ ಏನು ಸ್ವಾಮೀಜಿ ಊಟನೇ ಮಾಡ, ಈಗ ಅವ್ರಿಗೆ ಏನು ಮಾಡ್ಬೇಕು, ನೀವು ಮಾಡಿಕೊಡ್ರಿ ಅಂತ ಹೇಳಿ. ನಾನು ಏನು ಮಾಡ್ಬೇಕು ಹೇಳ್ರಿ, ನಾನು ಊಟ ಆಯ್ತು, ಒಳಗೆ ಇಷ್ಟೆಲ್ಲ ಮಾಡಬೇಕಾಗಿತ್ತ, ಹೊರಗೆ ಹೇಳೋದಿಲ್ಲ. ಅವ್ರ ಆ ಪಲ್ಲೆ ಈ ಪಲ್ಲೆ ಆ ಪಲ್ಲೆ ಮಾಡಿ ಬೆಸ್ಟ್ ಮೆಥಡ್ ಇಸ್ ಏನ್ ಮಾಡಿರೋ ಎದುರುಗಿಡಿ, ನಮ್ಗೆ ಯಾವ್ದು ಬೇಕಂತ ತೋರ್ತೀವಿ ಯಾವ್ದು. ನೀವು ಆಟ್ಲಿಕ್ಕೆ ಬಂದು ನೀವು ಕೈಯಿಂದ ಬೇಡ ಅನ್ಸ್ಕೊಂಡು ನೀವು ಬೇಸರ ಮಾಡಿ ಯಾಕೆ ಅದೆಲ್ಲ ಸುಮ್ಮನೆ ಇಟ್ಬಿಡಿ, ಒಂದು ಸ್ಪೂನ್ ಇಟ್ಬಿಡಿ, ಏನ್ ಬೇಕು ಅಂತ ತಗೋತೀವಿ, ಎಷ್ಟು ಬೇಕಷ್ಟು. ಯಾರಿಗೂ ಡಿಸೌಂಡ್ ಶಿವ ಕಣ್ಕೈನು ತಗೊಂಡ್ರು ಸ್ವಾಮೀಜಿ, ಓಹ್ ಕವಿನು ತಗೊಂಡ್ರು, ಸಂಬಾರನು ತಗೊಂಡ್ರು, ಸ್ವಲ್ಪ ತಗೊಂಡ್ರು, ಸಾಕಲ್ಲ ಅಷ್ಟು ಆನಂದ ಆಯ್ತಲ್ಲ ನಿಮಗೆ, ಮಾಡಿ ಸಾರ್ಥಕ ಆಯ್ತಲ್ಲ. ಬೇಕು ಬುದ್ಧಿ ಹೋಗ್ಬೇಕು, ಬೇಕು ಬುದ್ಧಿ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ, ಬೇಕು ಬೇಕು ಬೇಕು ಅಂತ ಹೇಳೋರೆಲ್ಲ ಬೇಕು, ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಬೇಕು ಬೇಕು ಬೇಕು ಬೇಕು. ಕಿಂಚಿತ್ತಾದರೂ ಅವನು ವೈಧರ್ಮವನ್ನು ಹೊಂದಿದ್ದೆ ಆದರೆ ಕಿಂಚಿತ್ ಅವಿವೇಕಿ, ಇವನಿಗೆ ಮುಕ್ತಿಯ ಸ್ಥಿತಿ ಎಂದೂ ಸಾಧ್ಯವಿಲ್ಲ. ಅಸಂಗತ ಅಸಂಗತ ಇಸ್ಕೊಟ್ಟು ಅಸಂಗತ್ವ, ಅಸಂಗತ್ವ ಅಂದ್ರೆ ಬಂಧನರಹಿತವಾದ ಸ್ಥಿತಿ ಇವನಿಗೆ ಎಂದೂ ಪ್ರಾಪ್ತವಾಗುವುದಿಲ್ಲ. ನಾಸ್ತಿ ಕಿಮುತ್, ಅದೇ ಆಗಿಲ್ಲ ಅಂದಮೇಲೆ ಇನ್ನು ಅಜ್ಞಾನದಿಂದ ಬಿಡುಗಡೆ ಯಾವಾಗ? ಇನ್ನೊಂದು ಸಾವಿರಾರು ಜನ್ಮ ಮತ್ತೆ ಬಾಕಿ ಇದೆ. ಒಳಗೆ ಅಥವಾ ಹೊರಗೆ ಹೊರಗೆ ಇದ್ದದ್ದೇ ವ್ಯವಹಾರದಲ್ಲಿ ಭೇದ ವೈಧರ್ಮ ಇದ್ದದ್ದೇ ಓಡ್ಬೇಡ್ರಿ. ಸೊ ಬಾಹ್ಯ ವೈಧರ್ಮ್ಯ ಅಂದ್ರೆ ನೀನು ಏನು ನೋಡ್ತೀಯ ಅದಲ್ಲ, ನೀನು ಏನನ್ನ ಅನ್ಕೋತೀಯ ಅದು ಬಹಳ ಮುಖ್ಯ. ನಿನ್ನ ತಿಳುವಳಿಕೆಯಲ್ಲಿ ವಿಧರ್ಮ ಇದೆಯಾ ಇಲ್ಲ? ಹೊರಗಿನ ವಿಷಯಗಳಲ್ಲಿ, ಹೊರಗಿನ ವಸ್ತುಗಳಲ್ಲಿ, ಹೊರಗಿನ ಪದಾರ್ಥಗಳಲ್ಲಿ, ಹೊರಗಿನ ವ್ಯಕ್ತಿಗಳಲ್ಲಿ, ಬಾಹ್ಯ ಜೀವರಾಶಿಗಳಲ್ಲಿ, ಬಾಹ್ಯ ನಾಮರೂಪಗಳಲ್ಲಿ ಇದು ಒಂದು. ಒಳಗ ಇರ್ತಕ್ಕದ್ದಲ್ಲ ಅಂತಂದ್ರೆ ನಿನ್ನ ಒಳಗೆ ಏನು ಭಾವನೆಗಳು ಹುಟ್ಟುತ್ತವೆ, ನಿನ್ನ ಒಳಗೆ ಅನಿಸಿಕೆ ಹುಟ್ಟುತ್ತವೆ. ಇಂಡಿಪೆಂಡೆಂಟ್, ನೋ ಕನೆಕ್ಷನ್ ಔಟ್ಸೈಡ್ ನಮ್ಮಲ್ಲಿ. ಅವುಗಳಲ್ಲಿ ಭೇದವನ್ನು ವೈಧರ್ಮವನ್ನು ಇಡಬಾರದು. ಹೊರಗೂ ವೈಧರ್ಮ ಇರಬಾರ್ದು, ಒಳಗೂ ವೈಧರ್ಮ ಇರಬಾರ್ದು. ಹೀಗೆ ವೈಧರ್ಮ ರಹಿತವಾದಂತಹ ಸ್ಥಿತಿ ಏನಿದೆಯೋ ಅವನು ತಿಳಿದಿರ್ತಾನೆ. ಅವಿಪಶ್ಚಿತ ಇದ್ದಾನೆ ಅವಿವೇಕಿ, ಅವನು ಈ ಪ್ರಕಾರವಾಗಿ ವೈಧರ್ಮವನ್ನು ಇಟ್ಕೊಂಡಿದ್ದಾದರೆ ಅವನಿಗೆ ಯಾವತ್ತೂ ಕೂಡ ಅಸಂಗತ ಪ್ರಾಪ್ತಿ ಆಗೋದಿಲ್ಲ. ಅಸಂಗತ ಅಂದ್ರೆ ಸಂಗರಾಹಿತ್ಯತೆ, ಸಂಗರಾಹಿತ್ಯ ಅಂದ್ರೆ ಬಿಡುಗಡೆ, ಅವನಿಂದ ಎಂದು ಬಿಡುಗಡೆ ಆಗಲಿಕ್ಕೆ ಸಾಧ್ಯವಿಲ್ಲ. ಅದರಿಂದಲೇ ಬಿಡುಗಡೆ ಆಗುವುದಿಲ್ಲ. ಕಿಮುತ ವಕ್ತವ್ಯಂ ಆವರಣಂ ಆವರಣ ಚಿತಿಹಿ, ಅಜ್ಞಾನ ಆವರಣದಿಂದ ಇವನು ಬಿಡುಗಡೆ ಆಯಿತು ಅನ್ನೋದು ಹೆಂಗೆ ಸಾಧ್ಯ? ಸಾಧ್ಯ ಆವರಣ ಚ್ಯುತಿ ನಾಸ್ತಿ ಇತಿ ಬ್ರುವಥಃ ಸ್ವಸಿದ್ಧಾಂತೇ ಅಭ್ಯುಪಗತಂ ತರ್ಹಿ ಧರ್ಮಾಣಾಂ ಆವರಣಂ ನ ಇತ್ಯುಚ್ಯತೆ. ಅಬ್ಬಾ, ನಿಮ್ಮ ಹೇಳಿಕೆ ಪ್ರಕಾರ ಅವನಿಗೆ ಆವರಣದಿಂದ ಬಿಡುಗಡೆ ಇಲ್ಲ ಅಂತ ನೀವು ಹೇಳಿದ ಮೇಲೆ ಒಪ್ಕೊಂಡ್ಬಿಟ್ರಿ ನೀವು. ಏನಂದ್ರೆ ಎಲ್ಲ ಅಜ್ಞಾನಿ ಆತ್ಮರಿಗೆ ಅಜ್ಞಾನ ಎನ್ನುವಂತಹ ಆವರಣ ಇದೆ ಇದೆ. ನಾಲ್ಕು ಮಂದಿಗೆ ತಿಳಿಬಾರದು ಅಂತ ಒಳಗೆ ಹಾಕಿ ಸಮಾಧಿ ಮಾಡಿಬಿಡೋ. ಯಾಕೆ ಈಗಾಗಲೇ ಇದ್ರೂ ಸಮಾಧಿ ಆಗಿರೋರು ಅಜ್ಞಾನದಲ್ಲಿ ಸಮಾಧಿ ಆಗಿ ಹೋಗಿದೆ. ಮತ್ತೇನ್ ಮಾಡುದು, ಕುಂಡಿ ತೊಡ ಮತ್ತೆ ಒಳಗೆ ಹಾಕಿ ಮುನ್ನಷ್ಟು ಸಮಾಧಿ ಮಾಡು. ಪೂರ್ಣ ಸಮಾಧಿ ಹಂಗೆ. ಒಂದು ವೇಳೆ ಆವರಣವು ಅವನಿಗೆ ಬಿಟ್ಟುಕೊಳ್ಲಿಕ್ಕೆ ಆಗೋದಿಲ್ಲ, ಆವರಣವನ್ನು ಕಳೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ನೀನು ಹೇಳಿಕೆ ಪ್ರಕಾರ ಆಗಿದ್ದಾದರೆ ನೀವು ಅಪ್ರತ್ಯಕ್ಷವಾಗಿ ಅವನಿಗೆ ಆವರಣ ಇದೆ ಅನ್ನೋದನ್ನು ಒಪ್ಕೊಳ್ತೀರ. ಆವರಣ ಇದೆ ಅನ್ನೋದನ್ನು ಒಪ್ಕೊಂಡ್ಮೇಲೆ ಆವರಣ ಪರ್ಮನೆಂಟು. ಆವರಣ ಅಂದ್ರೆ ಅಜ್ಞಾನ ಸ್ವರೂಪದ ಅಜ್ಞಾನ, ಅದಕ್ಕೆ ಆವರಣ ಅಂತ ಕರೀತಾರೆ. ಮಾಯೆಯ ಎರಡು ಶಕ್ತಿಗಳ ಬಗ್ಗೆ, ಒಂದು ಶಕ್ತಿ ಆವರಣ, ಇನ್ನೊಂದು ಶಕ್ತಿ ವಿಕ್ಷೇಪ. ಅಂದ್ರೆ ಆತ್ಮನಿಗೆ ಆವರಣ ಎನ್ನುವುದು ಸಹಜ ಧರ್ಮ ಅಂತಾಯ್ತು. ಆತ್ಮನಿಗೆ ಆವರಣ ಅನ್ನೋದು ಸಹಜ ಧರ್ಮ, ಅದಕ್ಕೆ ಅವನಿಗೆ ಬಿಡುಗಡೆ ಸಾಧ್ಯ ಇಲ್ಲ ಅಂತ ಹೇಳಿದ್ವಿ. ಇದಕ್ಕೇನು ಸಮಾಧಾನ ಕೊಡ್ತೀರಿ? ಹಂಗೆಲ್ಲ ಹುಚ್ಚಚ್ಚರಾಗಿ ಮಾತಾಡ್ಬಿಡಪ್ಪ, ನೀನು ಅನ್ಕೊಂಡಂಗೆ ಅದು ಇಲ್ಲ, ನ ಇತ್ಯುಚ್ಯತೆ ಹೇಳ್ತೀನಿ ಕೇಳು. ಹಾ, ಅಲಬ್ಧಾವರಣ ಸರ್ವೇ ಧರ್ಮ ಪ್ರಕೃತಿ ನಿರ್ಮಲಾಃ ಆದೌ ಬುದ್ಧಸ್ತಥಾ ಮುಕ್ತಾ ಬುಧ್ಯಂತ ಇತಿ ನಾಯಕಾಃ. ಅಲಬ್ಧಾವರಣ ಸರ್ವೇ ಧರ್ಮಾಃ ಪ್ರಕೃತಿ ನಿರ್ಮಲಾಃ ಆದೌ ಬುದ್ಧಸ್ತಥಾ ಮುಕ್ತಾ ಬುಧ್ಯಂತ ಇತಿ ನಾಯಕಾಃ. ಭಾರಿ ಸಂದದ. ಸರ್ವೇ ಧರ್ಮಾಃ ಅಲಬ್ಧ ಆವರಣಾಃ. ಮೊದಲು ಇಲ್ಲಿ ತಿಳ್ಕೊ ಶಿಷ್ಯ, ಸರ್ವೇ ಧರ್ಮಾಃ ಎಲ್ಲ ಸಚ್ಚಿದಾನಂದ ಆತ್ಮರುಗಳು, ಎಲ್ಲ ಸಚ್ಚಿದಾನಂದ ಆತ್ಮರು ಆವರಣರಹಿತರೇ ಆಗಿದ್ದಾರೆ. ಸರ್ವೇ ಅಲಬ್ಧ ಆವರಣಾಃ, ಯಾರಿಗೂ ಆವರಣ ಇಲ್ಲ. ನನಗೆ ಕಟ್ಟಿ ಹಾಕಿದ್ದಾರೆ ಅಂತ ಹಸು ಅಂದ್ಕೊಂಡಾಗ್ಯೂ ಕೂಡ ಕಟ್ಟಿ ಹಾಕದೇ ಇದ್ದಾಗ್ಯೂ ಕೂಡ ಅದು ಆ ಗಂಟಿನಿಂದ ಹಗ್ಗದಿಂದ ಮುಕ್ತವಾಗಿದ್ದರೂ ಕೂಡ ಹಾಗೆಯೇ ಎಲ್ಲ ಹಸುಗಳು ಮುಕ್ತವೇ ಆಗಿವೆ, ಎಲ್ಲ ಹಸುಗಳು ಮುಕ್ತವೇ ಆಗಿವೆ. ಈಗ ಅವು ಆವರಣದಿಂದ ಬಿಡುಗಡೆ ಆಗುವ ಅವಶ್ಯಕತೆ ಇದೆಯಾ? ಗಂಟಿನಿಂದ ಹಗ್ಗದಿಂದ ಬಿಡುಗಡೆ ಆಗುವ ಅವಶ್ಯಕತೆ ಇದೆಯಾ? ಯಾವಕ್ಕೆ? ಹಸುಗಳಿಗೆ. ಹಸುಗಳನ್ನ ಕಟ್ಟಿ ಹಾಕದೇ ಇದ್ದಾಗ ಹಸುಗಳು ಆ ಹಗ್ಗದ ಬಂಧನದಿಂದ ಬಿಡುಗಡೆ ಆಗುವ ಅವಶ್ಯಕತೆ ಇದೆಯಾ? ಇಲ್ಲ. ಸರ್ವೇ ಧರ್ಮಾಃ ಪ್ರಕೃತಿ ನಿರ್ಮಲಾಃ, ನಿತ್ಯ ಶುದ್ಧ ಬುದ್ಧ ಮುಕ್ತವಾಗಿ ಪ್ರತಿಯೊಂದು ಆತ್ಮ ಧರ್ಮ ಅಂದ್ರೆ ಆತ್ಮ. ಪ್ರತಿಯೊಂದು ಆತ್ಮ ಶುದ್ಧ ಬುದ್ಧ ಮುಕ್ತ ಆನಂದ ಸ್ವಭಾವದಿಂದ ಇವೆ. ಅವು ಅವುಗಳ ಸಹಜತೆ. ಆವರಣದಿಂದ ಮುಕ್ತವಾಗುವ ಅವಶ್ಯಕತೆಯೇ ಇಲ್ಲ. ಪ್ರಕೃತಿ ಸಹಜವಾಗಿಯೇ ನಿರ್ಮಲಾಹ ಪರಿಶುದ್ಧವಾಗಿವೆ. ಮತ್ತೇನಾಗಿವೆ? ಯಥಾ ಬುದ್ಧಾಹ, ಬುದ್ಧಾಹ ಅವರ ಸಹಜತೆಯಲ್ಲಿಯೇ ಜ್ಞಾನ ಸ್ವರೂಪರಾಗಿದ್ದಾವೆ. ಅವರ ಸಹಜತೆಯಲ್ಲಿ ಎಲ್ಲರೂ ಜ್ಞಾನ ಸ್ವರೂಪರೇ ಆಗಿದ್ದೇವೆ. ನೀವು ನಾವು ಅವರು ಇವರು ಅನ್ನುವ ಯಾವ ಭೇದವೂ ಇಲ್ಲದೆ ಸಮಸ್ತ ಜೀವರಾಶಿಗಳು ಕೂಡ ಅವು ಜ್ಞಾನ ಸ್ವಭಾವದಿಂದಲೇ ಕೂಡಿದ್ದಾಗಿವೆ. ಸ್ವಭಾವದಿಂದ ಅದನ್ನ ಮತ್ತೆ ನೀವು ಬಿಟ್ಕೋಬಿಟ್ರೆ ಮುಗಿದೋಯ್ತು. ಆಯ್ತು ಬಿಡಿ ಸ್ವಾಮಿ, ಎಲ್ಲವೂ ಜ್ಞಾನ ಸ್ವರೂಪರೇ ಆಗಿದ್ದಾರೆ ಅಂತಂದ್ರೆ ನಾವು ಇನ್ನೇನು ಓದೋದು, ಸ್ಟಡಿ ಮಾಡೋದು, ಅಧ್ಯಯನ ಮಾಡೋದು, ಶ್ರವಣ ಮಾಡೋದು ಅವಶ್ಯಕತೆ ಇಲ್ಲ. ಹಾಗೆ ನಿರ್ಣಯ ಬರಬೇಡ. ಆದೌ ಬುದ್ಧಾಹ ಸಹಜತೆಯಲ್ಲಿಯೇ ಜ್ಞಾನ ಸ್ವರೂಪವಾಗಿವೆ, ತಥಾ ಮುಕ್ತಾಹ ಬಂಧನರಹಿತವಾಗಿವೆ, ಇತಿ ನಾಯಕಾಹ. ಈ ಪ್ರಕಾರ ಎಲ್ಲ ಜೀವಾತ್ಮರು ಸಾಧಕರು, ಎಲ್ಲ ಸಾಧಕ ಜೀವಾತ್ಮರು ಕೂಡ ನಾಯಕಾಹ ಶಬ್ದ ಬಂದಿದ್ದಕ್ಕೆ ನಾ ಹೇಳ್ತಾ ಇದ್ದೀನಿ. ಅವ್ರೇನ್ ಕೊಟ್ಟಾರೋ ನಾನು ನೋಡಿಲ್ಲ, ನೋಡೋಣ. ಅವರು ಸ್ವಾಮಿನಃ ಇತ್ಯರ್ಥ. ನಾಯಕಃ ಅಂದ್ರೆ ಸ್ವಾಮಿನಃ, ಸ್ವಾಮಿನ ಅಂದ್ರೆ ಒಡೆಯ, ಒಡೆಯ ಅಂದ್ರೆ ಸಕಲ ಜೀವರಾಶಿಗಳು ಒಡೆಯ. ನಾವೆಲ್ಲರೂ ಸ್ವಾಮಿಗಳೇ, ಯಾರು ಸ್ವಾಮಿ ಆಗ್ಬೇಕಾಗಿಲ್ಲ. ಯಾಕೆ ನಾವೆಲ್ಲ ಏನು ಸ್ವಾಮಿಗಳು ಅಂದ್ರೆ ಒಡೆಯ ಆತ್ಮ. ಸರ್ವೇ ಧರ್ಮಾಹ ನೋಡ್ಕೊಡಿ ಸ್ವಲ್ಪ 164 ಅಲಬ್ಧ ಆವರಣಾಹ ಅಲಬ್ಧಂ ಅಪ್ರಾಪ್ತಂ ಆವರಣಂ ಅವಿದ್ಯಾದಿ ಬಂಧನಂ ಈ ಶಾಂತಿ ಸರ್ವೇ ಧರ್ಮಾಃ ಅಲಬ್ಧ ಆವರಣಾಃ ಬಂಧನ ರಹಿತಾಃ ಇತ್ಯರ್ಥಃ. ಆವರಣವು ಯಾರಿಗೂ ಇಲ್ಲೋ ಹೇಳು ಇಲ್ಲಿ. ಅಲಬ್ಧಂ ಯಾರಿಗೂ ಆವರಣವು ಲಭ್ಯವಾಗೇ ಇಲ್ಲ. ಅಲ ಆವರಣ ಅಂದ್ರೆ ಅಂತ ಯಾರಿಗೂ ಅದರದ್ದು ಏನ್ ಲೆಕ್ಕಾಚಾರವೇ ಇಲ್ಲ. ಆವರಣದ ಲೆಕ್ಕಾಚಾರ ಯಾರಿಗೂ ಇಲ್ಲ. ಸಿಂಪಲ್ ಲಾಜಿಕ್. ಆವರಣದ ಲೆಕ್ಕಾಚಾರ ಇತ್ತಂದ್ರೆ ಆವರಣ ಅಂದ್ರೆ ಅಜ್ಞಾನ. ಅಜ್ಞಾನದ ಲೆಕ್ಕಾಚಾರ ಇತ್ತ ಲೆಕ್ಕವೂ ಕೂಡ ಅಜ್ಞಾನ ಆಗ್ತಿಲ್ಲ. ಯಾಕೋ ಒಪ್ಕೊಳ್ಳಿಲ್ಲ ಅಷ್ಟೇ. ಎಲ್ಲವೂ ಅಜ್ಞಾನ. ಸೋ ಯಾರಿಗೂ ಆವರಣ ಇಲ್ಲೇ ಇಲ್ಲ. ಸರ್ವೇ ಅಲಬ್ಧಂ ಅಪ್ರಾಪ್ತಂ ಆವರಣಂ ಅವಿದ್ಯಾದಿ ಬಂಧನಂ ಈ ಶಾಂತಿ ಸರ್ವೇ ಧರ್ಮ ಅಲಬ್ಧ ಆವರಣ. ಯಾವ ಆವರಣವು ಯಾರಿಗೂ ಲಭ್ಯವಾಗಿಲ್ಲ. ಹೇಗಿದ್ದಾರೆ? ಬಂಧನರಹಿತಾಹ ಇತ್ಯರ್ಥ. ಬಂಧನ ಮುಕ್ತರಾಗಿದ್ದಾರೆ, ಎಲ್ಲರೂ ಬಂಧನ ಮುಕ್ತರಾಗಿದ್ದಾರೆ. ವಾಹ್. ಆಮೇಲೆ ಏನಾಯ್ತು ಮುಂದೆ ಹೇಳ್ತಾರೆ? ಪ್ರಕೃತಿ ನಿರ್ಮಲಾಹ ಸ್ವಭಾವಶುದ್ಧ. ಯಾವ ಆವರಣಗಳನ್ನು ಇಟ್ಟುಕೊಳ್ಳದೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದಿಂದ ಸಹಜವಾಗಿ ಇದ್ದಾವೆ ಎಲ್ಲ ಆತ್ಮರುಗಳು. ನಿತ್ಯ ಶುದ್ಧ ಬುದ್ಧ ಮುಕ್ತ, ನಮಗೆ ಯಾರಿಗೂ ಬಂಧನ ಆಗೇ ಇಲ್ಲ. ನಾವು ಬಂಧನ ಬಿಡುಗಡೆ ಮಾಡ್ಕೊಂಬ ಅವಶ್ಯಕತೆ ಇಲ್ಲ. ಇವು ಯಾವ ಬಂಧನಗಳು ಸತ್ಯ ಇಲ್ಲ. ಇವು ಬರೀ ವ್ಯವಹಾರದಲ್ಲಿ ಇದ್ದಂತೆ ತೋರ್ತವೆ. ಇವು ಮಿಥ್ಯ, ಇವು ಅನಿಸಿಕೆ ಮಾತ್ರ. ಅನಿಸಿಕೆಗಳು ಬರೀ ಭಾವನೆಗಳು, ಅನಿಸಿಕೆಗಳು ಬರೀ ಅನಿಸಿಕೆಗಳು, ಅನಿಸಿಕೆಗಳು ಮಾತ್ರ. ಭಾವನೆಗಳು ಭಾವನೆಗಳು ಮಾತ್ರ, ಅವುಗಳಲ್ಲಿ ಯಾವ ಸತ್ಯತೆ ಇಲ್ಲ. ಯಾವ ಸುಖವೂ ಸತ್ಯ ಅಲ್ಲ, ಯಾವ ದುಃಖವೂ ಸತ್ಯ ಅಲ್ಲ, ಯಾವ ನೋವು ಸತ್ಯ ಅಲ್ಲ, ಯಾವ ಮಾನ ಅಪಮಾನಗಳು ಸತ್ಯವಲ್ಲ, ಎಲ್ಲವೂ ಕೂಡ ಬರ್ತವೆ ಹೋಗ್ತವೆ, ಅವುಗಳ ಬಗ್ಗೆ ನಿಮ್ಗೆ ಲಕ್ಷ್ಯ ಇರ್ತಕ್ಕದ್ದಲ್ಲ, ಅದು ಆತ್ಮ. ಆ ಆತ್ಮನು ಎಲ್ಲವುಗಳಿಂದಲೂ ಬಿಡುಗಡೆಯನ್ನು ಹೊಂದಿದ್ದಾನೆ. ಮುಕ್ತಾಹ ಪ್ರಕೃತಿ ನಿರ್ಮಲಾಹ ಸ್ವಭಾವ ಶುದ್ಧಾಹ. ಆದ ಕಾರಣ ನಾವು ಈ ಶಬ್ದ ಉಪಯೋಗ ಮಾಡ್ತೀವಿ. ಏನದು? ಆದೌ ಬುದ್ಧಾಹ ತಥಾ ಮುಕ್ತಾಹ ಯಸ್ಮಾತ್ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಾಹ. ನಾವು ಆದ್ದರಿಂದ ಈ ಆದೌ ಬುದ್ಧಾಹ ಅಂತ ಯಾಕೆ ಕರಿತೇವೆ ಅಂತಂದ್ರೆ, ಸಹಜತೆಯಲ್ಲಿಯೇ ಅವನು ಜ್ಞಾನ ಸ್ವರೂಪನಾಗಿದ್ದಾನೆ, ಸಹಜತೆಯಲ್ಲಿಯೇ ಜ್ಞಾನಾತ್ಮನಾಗಿದ್ದಾನೆ, ಸಹಜತೆಯಲ್ಲಿಯೇ ಜ್ಞಾನದ ಬೆಳಕಿನಿಂದ ಕೂಡಿದವನಾಗಿದ್ದಾನೆ. ಅವನು ಹೊಸದಾಗಿ ಯಾವ ಬೆಳಕನ್ನು ಹುಡುಕಿಕೊಂಡು ಹೋಗಬೇಕಾಗಿಲ್ಲ, ಅವನೇ ಬೆಳಕಾಗಿದ್ದಾನೆ. ಅವನ ಬೆಳಕಿನಲ್ಲಿ ಅವನೇ ತನ್ನನ್ನು ತಾನು ಗುರುತಿಸ್ತಾನೆ, ಅವನ ಬೆಳಕಿನಲ್ಲಿ ಇತರ ನಾಮರೂಪಗಳನ್ನು ಗುರುತಿಸ್ತಾನೆ, ಅವನ ಬೆಳಕಿನಲ್ಲಿ ಅವನು ಎಲ್ಲ ಶಬ್ದ ವೃತ್ತಿಗಳನ್ನು ಗುರುತಿಸ್ತಾನೆ, ಅವನ ಬೆಳಕಿನಲ್ಲಿ ಅವನ ಸಾಕ್ಷಿಯಾಗಿ ಎಲ್ಲ ಘಟನೆಗಳನ್ನು ಗುರುತಿಸ್ತಾನೆ. ಆದರೆ ಯಾವಗಳ ಜೊತೆನೂ ಸ್ಪರ್ಶವನ್ನ ಅವನು ಇಟ್ಟುಕೊಂಡಿಲ್ಲ. ಬಾಕಿ ಇರಬಾರ್ದು ನೋಡ್ರಿ, ಮತ್ ಎಲ್ಲ ಮುಗಿಸ್ಬಿಡೋದು. ಧನ ಧನ್ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ. ಏನಪ್ಪ ನೀವು ಹಿಂಗ್ ಹೇಳ್ತೀರಿ? ಅವನು ಬುದ್ಧ ಸ್ವರೂಪನೇ ಆಗಿದ್ದಾನೆ ಅಂತಂದ್ರೆ ಅರಿಯುತ್ತಾನೆ ಅಂತ ಯಾಕೆ ಹೇಳ್ತೀರಿ? ತಿಳಿಯುತ್ತಾನೆ ಅಂತ ಯಾಕೆ ಹೇಳ್ತೀರಿ? ಜ್ಞಾನವನ್ನು ಹೊಂದುತ್ತಾನೆ ಅಂತ ಯಾಕೆ ಹೇಳಿದ್ರಿ? ಜ್ಞಾನ ಸ್ವರೂಪನೇ ಆದ್ಮೇಲೆ ಜ್ಞಾನವನ್ನು ಹೊಂದುವುದಲ್ಲಿ ಬಂತು. ಅರಿವಿನ ಸ್ವರೂಪವೇ ಆದ್ಮೇಲೆ ಅರಿವನ್ನು ಹೊಂದುತ್ತಾನೆ ಅಂತ ಯಾಕೆ ನೀವು ಹೇಳ್ತೀರಿ? ಅರಿವನ್ನು ತಿಳ್ಕೊತಾನೆ ಅಂತ ಯಾಕೆ ಹೇಳ್ತೀರಿ ಅಂತ ಕೃಷ್ಣರಿಗೆ ನೀವು ನನಗೆ ಬಂದಿದ್ರಲ್ಲ, ನಾನಲ್ಲ ಇದು, ಈ ಪ್ರಶ್ನೆ ಕೇಳ್ತಾರೆ. ಯದಿ ಇವಂ ಕಥಂ ತರ್ಹಿ ಬುಧ್ಯಂತೆ ಇತಿ ಉಚ್ಯತೆ ನಾಯಕಃ ಸ್ವಾಮಿನಃ ಸಮರ್ಥಃ ಬೋಧುಂ. ಜ್ಞಾನೋಪದೇಶವನ್ನ ಮಾಡುವಂತಹ ಅರ್ಹತೆ ಯಾರಿಗಿದೆಯೋ, ಜ್ಞಾನಿಗಳು, ಆ ಜ್ಞಾನಿಗಳು. ಅದಕ್ಕೆ ಶಬ್ದವು ಹೇಗೆ ಉಪಯೋಗ ಮಾಡಿದಾರೆ ನೋಡ್ರಿ ಅವರು. ಐ ಜಸ್ಟ್ ಲವ್ ದಿಸ್ ಭಾಷ್ಯ, ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ನಾಯಕಃ ಸ್ವಾಮಿನಃ ಬೋಧುಂ ಸಮರ್ಥಃ. ಬೋಧನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದವರು ಯಾರಿದ್ದಾರೋ ಅವರಿಗೆ ನೀವು ಸ್ವಾಮಿ ಅಂತ ಕರಿಬೇಕು. ಅವರು ಮಾತ್ರ ಈ ನಮ್ಮ ಭಾರತ ದೇಶದಲ್ಲಿ ನಾಯಕರಾಗಲಿಕ್ಕೆ ಲಾಯಕ್, ಉಳಿದವರೆಲ್ಲ ನಾಲಾಯಕ್. ನಾಲಾಯಕ್ ಲಾಯಕ್ ನಾಲಾಯಕ್. ಅದಕ್ಕೆ ಪ್ರಶ್ನೆ ಕೇಳ್ತಾನು, ಯದಿ ಏವಂ ಕಥಂ ಇದು ಏವಂ, ನಿಮ್ಮ ಹೇಳಿಕೆ ಇದು ಹೀಗೆ ಇದ್ದದ್ದಾದರೆ. ನಮ್ದೊಂದು ಆಕ್ಷೇಪಣೆ ಇದೆ. ಏನು ಆಕ್ಷೇಪಣೆ ಅಂತಂದ್ರೆ, ಬುದ್ಧ್ಯಂತೆ ಇತಿ ತರ್ಹಿ ಬುದ್ಧ್ಯಂತೆ ಇತಿ ಕಥಂ ಬುದ್ಧ್ಯಂತೆ ಇತಿ ಕಥಂ ಬುದ್ಧ್ಯಂತೆ ಇತಿ. ನೀವು ಹೇಳಿದಿರಿ ಬಾಯಿಂದ ಅವನು ತಿಳಿಯುತ್ತಾನೆ, ಆತ್ಮನನ್ನು ತಿಳಿಯುತ್ತಾನೆ. ಅವನು ತಿಳಿವೇ ತಾನಾಗಿರುವಾಗ ತಿಳಿಯುತ್ತಾನೆ ಅನ್ನೋದ್ರಾಗ ಏನರ್ಥದ? ಕಾಲಾಂತರದಲ್ಲಿ ಇವತ್ತು ನೀವು ಹೇಳು ಸ್ವಾಮಿ, ಆಮೇಲೆ ನಾವು ತಿಳ್ಕೊತೀವಿ. ಪ್ರಶ್ನೆ ಜುನೈನಿದೆ, ಅದಕ್ಕೆ ಉತ್ತರ ಕೊಡ್ತಾರೆ. ಉಚ್ಯತೆ ನಾಯಕಃ ಸ್ವಾಮಿನಃ ಅಂದ್ರೆ ಮುಮುಕ್ಷು ಆದವನು, ಜ್ಞಾನಿ ಆದವನು, ಸಮರ್ಥಃ ಬೋಧಂ, ಏನೋ ಜ್ಞಾನೋಪದೇಶವನ್ನ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಾನೋ ಅವನು ಬೋಧ ಶಕ್ತಿ ಮತ ಸ್ವಭಾವ ಇತ್ಯರ್ಥ. ಜ್ಞಾನ ಸ್ವರೂಪನೇ ಆಗಿ ಅವನ ಸ್ವಭಾವದಿಂದ ಜ್ಞಾನ ಸ್ವರೂಪನೇ ಆಗಿರುತ್ತಾನೆ. ಅವನ ಸ್ವಭಾವದಿಂದ ಜ್ಞಾನ ಸ್ವರೂಪನೇ ಆಗಿರುತ್ತಾನೆ. ಯಥಾ ನಿತ್ಯ ಪ್ರಕಾಶ ಸ್ವರೂಪ ಅಪಿ ಸನ್ ಸವಿತಾ ಪ್ರಕಾಶತೆ ಇತಿ ಉಚ್ಯತೆ. ಎಲ್ಲದಕ್ಕೂ ಇವರತ್ರ ಉದಾಹರಣೆ ಇದೆ ರೀ, ಹೊಟಾಫಟ್ ಉದಾಹರಣೆ ಕೊಡ್ತಾರೆ ನೋಡಿ. ಏನಂತ ಹೇಳ್ತಾರೆ, ಸೂರ್ಯನು ನಿತ್ಯ ಬೆಳಕಿನ ಸ್ವರೂಪನೇ ಆಗಿದ್ದರೂ ಕೂಡ ಅಯ್ಯೋ ಸೂರ್ಯ ಎಷ್ಟು ಚೆನ್ನಾಗಿ ಬೆಳಗ್ತಾ ಇದ್ದಾನಲ್ಲ, ಸೂರ್ಯನು ನಿತ್ಯ ಬೆಳಕಿನ ಸ್ವರೂಪನೇ ಆಗಿದ್ದಾಗ್ಯೂ ಕೂಡ ಸೂರ್ಯನು ಬೆಳಗುತ್ತಾನೆ ಅಂತ ನಾವು ಪ್ರಯೋಗ ಮಾಡ್ತೀವಿ. ಆತ್ಮನು ಅರಿವಿನ ಸ್ವರೂಪನೇ ಆಗಿದ್ದರೂ ಕೂಡ ಆತ್ಮನು ಅರಿಯುತ್ತಾನೆ ಅಂತ ಏನ್ ತಪ್ಪು? ಏನ್ ಅರಿಯುತ್ತಾನೆ? ತನ್ನನ್ನು ತಾನು ಅರಿಯುತ್ತಾನೆ. ಏನ್ ಅರ್ಥ? ತನ್ನನ್ನು ತಾನು ಅರ್ಥ. ನೋಡಿ, ಎಲ್ಲದಕ್ಕೂ ಇವತ್ತರ ಉದಾಹರಣೆ ಇದೆ. ಸವಿತಾ ಪ್ರಕಾಶತೆ ಇತಿ ಉಚ್ಚತೆ, ಸೂರ್ಯನು ಬೆಳಗುತ್ತಾನೆ ಅಂತೇಳಿ ನಾವು ಪ್ರಯೋಗ ಮಾಡ್ತೇವೆ. ಯಥಾವಾ ನಿತ್ಯ ನಿರ್ವೃತ್ತ ಗತಯಃ ಅಪಿ ನಿತ್ಯಮೇವ ಶೈಲಾಃ ತಿಷ್ಠಂತಿ ಇತಿ ಉಚ್ಯತೆ ತದ್ವತ್. ಶೈಲಾಃ ಅಂದ್ರೆ ಬೆಟ್ಟಗಳು. ಅವು ಶಾಶ್ವತವಾಗಿ ತಿರುಗಾಟ ರಹಿತ ಹೌದಲ್ಲ, ಶಾಶ್ವತವಾಗಿ ತಿರುಗಾಟ ರಹಿತ ಹೌದಲ್ಲ. ಆದ್ರೆ ನಾವು ವ್ಯವಹಾರದ ಏನಂತೀವಿ, ಈ ಬೆಟ್ಟ ಹೇಗೆ ನಿಂತ್ಕೊಂಡು ನೋಡೋದು? ಅದ್ರ ಮುಂಚೆ ತಿರುಗಾಡ್ತಿತ್ತ? ಅದೇ ಬೇರೆ ಯಾವ ಬೆಟ್ಟ ತಿರುಗಾಡಿದವ? ತಿರುಗಾಡದೇ ಇರುವ ಬೆಟ್ಟಗಳು ನಿಂತಿವೆ ಅನ್ನುವಂಥದ್ದು ಈಗ ವ್ಯಾವಹಾರಿಕ ಪ್ರಯೋಗ ಮಾಡ್ತೀವಿ. ಹಾಗೆ ಈ ಆತ್ಮನು ತನ್ನನ್ನು ತಾನು ತಿಳಿದನು, ತನ್ನನ್ನು ತಾನು ತಿಳಿಯುತ್ತಾನೆ, ತನ್ನ ಸ್ವರೂಪವನ್ನು ತಾನು ಅರಿತುಕೊಳ್ಳುತ್ತಾನೆ. ಇದ್ರೊಳಗೇನು ಅಂತಹ ವಿಶೇಷತ ಏನಿಲ್ಲಪ್ಪ, ತಪ್ಪೇನು ನಮಗೆ ಕಾಣಿಸ್ತಾ ಇಲ್ಲ. ಆದ್ರೂ ನೀ ಕೇಳಿದಿ, ನಾ ಸಮಾಧಾನ ಹೇಳಿದೆ ನಿಮಗೆ. ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ಕಾಯಿನಃ. ಏನ್ ಶಬ್ದ ಆಗ್ತಾ ಇದೆ ಹಿಂದುಗಡೆ? ನಾನು ಹಿಂದುಗಡೆ ಕ್ರಮತೆ ನಹಿ ಬುದ್ಧಸ್ಯ ಜ್ಞಾನಂ ಧರ್ಮೇಶು ತಾಯಿನಃ. ಸರ್ವೇ ಧರ್ಮಾಸ್ತಥಾ ಜ್ಞಾನಂ ಏತದ್ ಬುದ್ಧೇನ ಭಾಷಿತಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ. ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ.